ನಾಗರಾಜ್ ಮೂರ್ತಿ ಹಾಗೂ ನಿಲಯ ಅವರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇಂದು ಕಾಫಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಕುಣಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಅಬ್ದುಲ್ ರಿಜ್ವಾನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾವಯವ ಪದ್ಧತಿಯ ಅಳವಡಿಕೆಯಲ್ಲಿನ ಅನುಭವಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಕೆಲವು ಬೆಳೆಗಳನ್ನ ರಾಸಾಯನಿಕಗಳು ಇಲ್ಲದೆ ಸಾಗುವಳಿಯನ್ನ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಅನೇಕರು ಅಂತಹ ಬೆಳೆಗಳನ್ನ ರಾಸಾಯನಿಕ ರಹಿತವಾಗಿ ಮಾಡಲಿಕ್ಕೆ ಇಷ್ಟವನ್ನ ಪಡೋದಿಲ್ಲ, ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ಕಾಫಿಯನ್ನು ಕೂಡ ಸಾವಯವ ಪದ್ಧತಿಯಲ್ಲಿ ಬೆಳೀಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿರುವಂತಹವರು ಸಕಲೇಶ್ಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟ್ನ ಪ್ರಗತಿಪರ ಕೃಷಿಕರಾದ ಅಬ್ದುಲ್ ರಿಜ್ವಾನ್ ಅವರು. ಹೇಗೆ ಇವರು ಸಾವಯವ ಪದ್ಧತಿಯನ್ನ ಕಾಫಿ ಬೆಳೆಯಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ, ಏನೆಲ್ಲ ಅಂಶಗಳು ಇವರ ಸಾವಯವ ಪದ್ಧತಿಗೆ ಅನುಕೂಲಗಳನ್ನ ಮತ್ತು ಉಪಯೋಗವನ್ನ ಮಾಡಿದ್ದಾವೆ, ಹೇಗೆ ಮಾಡುವಂಥದ್ದು ಅನ್ನುವಂತಹ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಬ್ದುಲ್ ರಿಜ್ವಾನ್ ಅವರೇ. ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ? ನಾನು ಹೆಚ್ಚು ಕಡಿಮೆ 20 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಎಷ್ಟು ಜಮೀನಿದೆ ಮತ್ತು ಏನೇನು ಬೆಳೀತಾ ಇದ್ದೀರಾ? 20 ಎಕರೆ ಜಮೀನಿದೆ, ಇದರಲ್ಲಿ ಕಾಫಿ ಕಾಳುಮೆಣಸು ಮುಖ್ಯವಾಗಿ ಬೆಳೀತಾ ಇದ್ದೀನಿ, ಆಮೇಲೆ ಈಗ ಕೆಲವು ಹಣ್ಣಿನ ಗಿಡಗಳು ಬೆಳೀತಾ ಇದ್ದೀನಿ. ಮೊದಲೆಲ್ಲ ರಾಸಾಯನಿಕ ಪದ್ಧತಿಯ ಕೃಷಿಯನ್ನ ಮಾಡ್ತಾ ಇದ್ರ? ನಮ್ ತಂದೆ ಕಾಲದಿಂದ ಮಾಡ್ಕೊಂಡಿದ್ರು, ಬಟ್ ನಾನು ಶುರು ಮಾಡಿದ್ಮೇಲೆ ನಾನು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿನೇ ಶುರು ಮಾಡಿದ್ದೆ. ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು? ಯಾಕಂತ ಹೇಳಿದ್ರೆ ಈಗ ನಾವು ವಾತಾವರಣದಲ್ಲಿ ನೋಡ್ತಾ ಇದ್ವಿ ಹಲವಾರು ಸಮಸ್ಯೆಗಳು, ನಮ್ಮ ಆರೋಗ್ಯದ ದೃಷ್ಟಿಯಲ್ಲಾದ್ರೂ ಇರಲಿ, ನಿಸರ್ಗದ ದೃಷ್ಟಿಯಲ್ಲಾದ್ರೂ ಇರಲಿ, ಹಲವಾರು ಸಮಸ್ಯೆಗಳು ನಾವು ನೋಡ್ತಾ ಇದ್ವಿ. ಜಗತ್ತು ಒಂದು ಬೇರೆ ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಉಷ್ಣ ಹೆಚ್ಚಾಗ್ತಾ ಹೋಗೋದು, ಮಳೆ ಸರಿ ಟೈಮಿ ಆಗದೆ ಇರೋದು, ಎಲ್ಲ ಸುಮಾರೆಲ್ಲ ಸಮಸ್ಯೆಗಳು, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂದು ಕಾರ್ಬನ್ ಮಾನಾಕ್ಸೈಡ್ ಅವೆಲ್ಲ ಜಾಸ್ತಿಯಾಗಿ ಓಜೋನ್ ಲೇಯರ್ ಎಲ್ಲ ಹಾಳಾಗ್ತಾ ಇರೋದು, ಇದು ನಮ್ಮ ಕೈಯಿಂದ ಮಾಡಿರೋ ಸಮಸ್ಯೆಗಳಿಂದಲೇ ಇವೆಲ್ಲ ಆಗ್ತಿರೋದು. ಸೊ ದಟ್ ಇವೆಲ್ಲ ನೋಡಿ ನಾವು ಯಾಕೆ ಈ ವಿಶ್ವದಲ್ಲಿ ಶಾಂತಿ ಆಗೋ ರೀತಿಯಲ್ಲಿ ಕೃಷಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನನ್ಗೆ ಅನಿಸ್ತು. ಅದಕ್ಕೆ ಇವೆಲ್ಲ ಮಾಡೋದು ಸರಿಯಲ್ಲ, ಈ ವಿಷಯಗಳನ್ನು ನಾವು ಈ ಭೂಮಿಯ ಮೇಲೆ ಹಾಕಿ ಭೂಮಿ ಮೇಲೆ ನಾವು ಹಿಂಸೆ ಮಾಡಿದಂಗೆ ಆಗ್ತಾ ಇದೆ. ನೋಡಿ, ಒಂದು ವರ್ಷಕ್ಕೆ ಒಂದು ಸೀಸನಲ್ಲಿ ಬರೀ ಹಾಸನ ಸಿಟಿಯಿಂದ ಒಂದು 500 ಕೋಟಿಗಿಂತ ಹೆಚ್ಚಿಗೆ ರಾಸಾಯನಿಕಗಳು ಪಾಯ್ಸನ್ಗಳು ಸೇಲ್ ಆಗಿ ಹೋಗ್ತವೆ. ಇಷ್ಟು ಬರೀ ಹಾಸನ್ ಜಿಲ್ಲೆಗಲ್ಲ, ಹಾಸನ್ ಸಿಟಿಯಿಂದ ಈ ಸಪ್ಲೈ ಆಗೋ ಪದಾರ್ಥಗಳು ಇವೆಲ್ಲ ನಮ್ಮ ಜಮೀನ್ ಮೇಲೆ ಭೂಮಿ ಮೇಲೆ ಹಾಕ್ತಿರೋ ರಾಸಾಯನಿಕಗಳು ಮತ್ತು ವಿಷಗಳು ಇವೆಲ್ಲ ಭೂಮಿ ತಡೆಯುತ್ತೋ ಇವೆಲ್ಲ ನೋಡಿ ನನಗೆ ಇಲ್ಲ, ನಾನು ಸಾವಯವ ಕೃಷಿ ಮಾಡಬೇಕು, ಇನ್ನೊಬ್ಬರಿಗೂ ಈ ದಾರಿ ತೋರಿಸ್ಬೇಕು ಅಂತೇಳಿ ನನಗೆ ಗುರಿ ಇಟ್ಟು ಜನರಿಗೆ ಒಳ್ಳೆ ದಾರಿ ತೋರಿಸೋಣ ಅಂತ ನಾನು ಈ ಶುರು ಮಾಡಿದ್ದೆ. ಸಾಮಾನ್ಯವಾಗಿ ಈ ಕಾಫಿ ತೋಟಗಳಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಹೆಚ್ಚು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಾರೆ, ಅದು ರಸಗೊಬ್ಬರಗಳ ರೂಪದಲ್ಲಿ ಮಾಡ್ತಾರೆ, ರೋಗನಾಶಕವಾಗಿ ಮಾಡ್ತಾರೆ, ಮತ್ತು ಕೀಟನಾಶಕವಾಗಿಯೂ ಕೂಡ ಹೆಚ್ಚು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಾ ಇರೋಂಥದ್ದು. ಇವತ್ತಿಗೂ ಕೂಡ ಹೆಚ್ಚು ಪ್ರಮಾಣದಲ್ಲಿಯೇ ಅದನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಯಾರಾದರೂ ಈ ಕಾಫಿಯನ್ನ ಸಾವಯವ ಪದ್ಧತಿಯಲ್ಲಿ ಮಾಡಿರುವಂಥದ್ದನ್ನ ನೋಡಿ ನಿಮಗೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತೋ, ಅಥವಾ ನಿಮಗೆ ಅನ್ನಿಸ್ತೋ ನಾನು ಹೊಸದಾಗಿ ಒಂದು ಪ್ರಯೋಗ ಮಾಡಬೇಕು ಅಂತ ಹೇಳಿ? ನಾನು ಇನ್ನೊಬ್ರದ್ದು ನೋಡಿ ಮಾಡೋ ನನಗೆ ಅಷ್ಟು ಇದ್ದಿರಲಿಲ್ಲ. ನಾನು ಸಾವಯವ ಕೃಷಿ ನನಗೆ ಸರ್ಟಿಫಿಕೇಟ್ ಸಿಗೋ ಟೈಮಲ್ಲಿ ಸಾವಯವ ಕೃಷಿ ಮಾಡಿರೋ ಕಾಫಿ ರೈತರು ಯಾರೂ ಇತ್ತಿಲ್ಲ. ಸೊ ದಟ್ ನಾನು ಬೇರೆಯವ್ರಿಗೆ ನೋಡಿ ಇದು ಮಾಡೋಕೋದ್ರೆ ಅವ್ರು ಹೇಗೆ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ, ಅವ್ರು ಏನೇನು ಟೆಕ್ನಾಲಜೀಸ್ ಯೂಸ್ ಮಾಡಿರ್ತಾರೆ ಅವೆಲ್ಲ ಸೇಮ್ ನಾವು ಕಾಪಿ ಮಾಡೋಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ದಟ್ ನಾನು ಸತ ಓದಿರೋದು ಕೂಡ ಮೈಕ್ರೋಬಯಾಲಜಿ, ನನಗೆ ಈ ಹಿನ್ನೆಲೆ ಇರೋದ್ರಿಂದ ಯಾಕೆ ನಾನು ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸಿ ಸಾವಯವ ಕೃಷಿಯಲ್ಲಿ ಇಂಥ ಒಂದು ಅವಕಾಶವನ್ನು ಯಾಕೆ ನಾವು ಇದು ಮಾಡಬಾರ್ದು ಅಂತ ಹೇಳಿ ಆಯಿತು. ಅದಕ್ಕೆ ನಾನು ಯಾರಿಗೂ ನೋಡೋಕ್ಕೋಗ್ಲಿಲ್ಲ, ನಾನು ಸ್ವತಃ ನೂರಾರು ಎಕ್ಸ್ಪೆರಿಮೆಂಟ್ಗಳು ಮಾಡಿದೆ ಯಾವ ರೋಗಕ್ಕೆ ಹೇಗೆ ನಾವು ಇದು ಮಾಡ್ಬೋದು. ಮತ್ತು ಸಂಶೋಧನಾ ಕೇಂದ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಯಾವ್ಯಾವ ಸೈಂಟಿಸ್ಟ್ಗಳಿದ್ದಾರೆ ಅವ್ರ ಹತ್ರ ಎಲ್ಲ ಹೋಗಿ ಹೋಗಿ ಅವ್ರ ಹತ್ರ ಭೇಟಿ ಮಾಡಿ ಏನೇನು ಕ್ರಮಗಳನ್ನ ತೊಗೊಳ್ಬೋದು, ಕೀಟಗಳಿಗೆ ಯಾವ ಕೀಟಗಳಿಗೆ ಹೇಗೆ ನಾವು ನಿರ್ವಹಣೆ ಮಾಡ್ಬೋದು ಅದೆಲ್ಲನೂ ತುಂಬ ಡಾಟಾಸ್ ಕಲೆಕ್ಟ್ ಮಾಡಿದ್ದೆ. ಸೊ ದಟ್ ನಾನು ಬೇರೆ ಕಾಪಿ ಮಾಡೋಕ್ಕಂತೂ ಹೋಗ್ಲಿಲ್ಲ, ಬಟ್ ನಾನು ಬೇರೆಯವ್ರಿಗೆ ದಾರಿ ತೋರಿಸಿದ್ದೀನಿ. ಮೈಕ್ರೋಬಯಾಲಜಿ ಓದಿದ ಮೇಲೆ ಕೂಡ ನಿಮಗೆ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ತಾವು ಕೇಳಿದಂಗೆ ಎಲ್ಲಾ ಇದರಲ್ಲೂ ರಾಸಾಯನಿಕಗಳು ಸಿಕ್ಕಾಪಟ್ಟೆ ಉಪಯೋಗಿಸಿ ತುಂಬಾ ಜಮೀನಲ್ಲಿ ಹಾಳು ಮಾಡ್ತಿದ್ದಾರೆ. ಇಂಥ ದೃಷ್ಟಿಯಲ್ಲಿ ನಾವು ಇದೆಲ್ಲ ಗೊತ್ತಿದ್ದು ನಾವು ಬೇರೆ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಂಡು ಕೂತ್ರೆ ಸರಿಯಲ್ಲ. ನಾವು ಭೂಮಿಗೆ ಕಾಪಾಡ್ಬೇಕಂತ ಹೇಳಿದ್ರೆ ಒಳ್ಳೆ ರೀತಿ ಒಂದು ವಾತಾವರಣ ನಾವು ನಮ್ಮ ಕೈಯಿಂದ ಹೇಗೆ ನಾವು ಕ್ರಿಯೇಟ್ ಮಾಡಬಹುದು, ಈ ರಾಸಾಯನಿಕಗಳನ್ನು ಹೇಗೆ ಕಂಟ್ರೋಲಿಗೆ ತರಬಹುದು ಅಂತ ಹೇಳಿ ನಾನು ಯೋಚಿಸಿ ಈ ಕ್ರಮಗಳನ್ನು ಕೈಗೊಂಡಿದ್ದೆ. ಈಗ ಸಾವಯವ ಕೃಷಿ ಮಾಡೋದಕ್ಕಿಂತ ಮೊದಲು ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡ್ರಿ? ನನಗೆ ಹೆಚ್ಚಿಗೆ ಅಂತ ಅವಕಾಶಗಳು ಸಿಗ್ಲಿಲ್ಲ, ಯಾಕಂದ್ರೆ ನಮ್ಮ ತಂದೆಯನ್ನು ಕೂಡ ಒಂದು 50-70 ಲೋಡ್ ಕೊಟ್ಟಿಗೆ ಗೊಬ್ಬರ ತರಿಸಿ ಅದಕ್ಕೆಲ್ಲ ಕಾಂಪೋಸ್ಟ್ ಮಾಡೋದು ಅದೆಲ್ಲ ನಾನು ನೋಡ್ಕೊಳ್ತಾನೆ ಇದ್ದೆ ಸಣ್ಣಿರೋದ್ರಿಂದ. ಸೊ ನನಗೆ ಈ ಪದ್ಧತಿಗಳು ನನಗೆ ತೀರಾ ಹೊಸದ ಅನಿಸ್ಲಿಲ್ಲ. ನಾನು ದೊಡ್ಡಾದ್ಮೇಲೆ ನನಗೆ ಈ ಸೂಕ್ಷ್ಮ ಜೀವ ಒಳ್ಳೆ ಒಂದು ಇದು ಸಿಕ್ಕಿತ್ತು, ಐಡಿಯಾ ಸಿಕ್ಕಿತ್ತು. ಸೊ ದಟ್ ನಾನು ಇದು ಆಡಳಿಸ್ಲಿಕ್ಕೆ ತುಂಬ ಅನುಕೂಲ, ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋದ್ರಿಂದ ಒಳ್ಳೆ ಅನುಕೂಲ ಆಯಿತು. ನಮ್ಮ ತಂದೆನೂ ಕೂಡ ಸಸ್ಟೈನಬಲ್ ಅಗ್ರಿಕಲ್ಚರ್ ಏನ್ ಹೇಳ್ತಾರೆ, ತೀರಾ ಹೆಚ್ಚಿಗೆ ರಾಸಾಯನಿಕಗಳು ಉಪಯೋಗಿಸದೆ ಯಾವುದ್ರಲ್ಲಿ ಜಾಸ್ತಿ ದುಷ್ಪರಿಣಾಮ ಇಲ್ಲ ಅಂತ ಪದಾರ್ಥ ಜಾಸ್ತಿ ಉಪಯೋಗಿಸ್ಕೊಂಡೇ ಬರ್ತಾ ಇರೋದ್ರಿಂದ ನನಗೆ ಅದೊಂದು ತುಂಬ ಒಳ್ಳೆಯ ಒಂದು ಇದು ಸಿಕ್ಕಿತ್ತು, ಬ್ಯಾಕ್ಗ್ರೌಂಡ್ ಸಿಕ್ಕಿತ್ತು. ಸೊ ದಟ್ ನನಗೆ ಸಾವಯವ ಕೃಷಿ ತೀರ ಕಷ್ಟ ಅನಿಸ್ಲಿಲ್ಲ. ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಹತ್ರ ಮುಂಚೆಯಿಂದಲೂ ಹಸುಗಳು ಎಲ್ಲ ತುಂಬಾ ಸಾಕೊಂಡಿದ್ವು, ಗಂಜಲದ ಉಪಯೋಗ ಮತ್ತೆ ಹಸಿ ಸಗಣಿ ಹೇಗೆ ಉಪಯೋಗಿಸೋದು, ಅದ ಕಾಂಪೋಸ್ಟ್ ಹೇಗೆ ಮಾಡಬೇಕು ಅವೆಲ್ಲ ನಮಗೆ ಮುಂಚೆಯಿಂದಲೂ ಕೂಡ ತುಂಬಾ ನಮಗೆ ಐಡಿಯಾಸ್ ಇರೋದ್ರಿಂದ ನಮಗೆ ತುಂಬಾ ಅದು ಸುಲಭ ಅನಿಸಿತ್ತು. ರಾಸಾಯನಿಕವಾಗಿ ಏನು ತಾವು ಕಾಫಿ ತೋಟ ಇತ್ತು, ಆ ಕಾಫಿ ತೋಟವನ್ನ ಸಾವಯವವಾಗಿ ತಾವು ಪರಿವರ್ತನೆಯನ್ನ ಮಾಡಿದ್ರು ಅಥವಾ ಸಾವಯವ ಪದ್ಧತಿಯಲ್ಲಿ ಹೊಸ ತೋಟವನ್ನ ನಿರ್ಮಾಣ ಮಾಡಿದ್ರೆ ಹೇಗೆ? ಇಲ್ಲ, ಇರೋ ತೋಟಕ್ಕೇನೆ ಸಾವಯವವಾಗಿ ನಾವು ತರ್ತಾ ಹೋದ್ವಿ. ಎಲ್ಲರಿಗಿಂತ ಮುಂಚಿತವಾಗಿ ಯಾವುದು ತೀರಾ ಹೆಚ್ಚಿಗೆ ಪಾಯ್ಸನ್ ಇರೋ ಅಂಥವು ಭೂಮಿ ಮೇಲೆ ನಮ್ಮ ಆರೋಗ್ಯದ ಮೇಲೆ ಗಿಡದ ಆರೋಗ್ಯದ ಮೇಲೆ ಯಾವುದು ದುಷ್ಪರಿಣಾಮ ಆಗುತ್ತೆ ಅಂತ ಸ್ಟ್ರಾಂಗ್ ಕೆಮಿಕಲ್ಗಳನ್ನು ನಾವು ಬಿಟ್ವಿ. ಆಮೇಲೆ ಹಂತ ಹಂತವಾಗಿ 1.5-2 ವರ್ಷದಲ್ಲೇ ಎಲ್ಲ ಪಾಯ್ಸನ್ಗಳು ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳು ಪ್ರತಿಯೊಂದು ಕೂಡ ಬಿಟ್ಟು ನಾವು ಇದು ಮಾಡಿದ್ದಾಯ್ತು. ರಾಸಾಯನಿಕ ತೋಟವನ್ನ ಸಾವಯವ ತೋಟವಾಗಿ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಯಿತು, ಅದನ್ನ ಹೇಗೆ ನೀವು ನಿವಾರಿಸಿದ್ರಿ? ಮೊದಲನೇ ಹಂತದಲ್ಲಿ ಕಾಳುಮೆಣಸು ಅವಾಗ ನಮ್ಮಲ್ಲಿ ತುಂಬಾ ಬೀಳಿದ್ವು ಮತ್ತೆ ತುಂಬಾ ಫಸಲು ತುಂಬಾ ಜಾಸ್ತಿ ಆಗ್ತಿತ್ತು. ಅದು ಒಂದು ಹಂತದಲ್ಲಿ ಒಂದು ಸ್ಟೆಪ್ ಅಲ್ಲಿ ಸಾವಯವ ಕೃಷಿ ಮಾಡುವ ಇದರಲ್ಲಿ ಕೆಲವು ಬೀಳು ಸ್ವಲ್ಪ ಕಳ್ಕೊಂಡು ಆಮೇಲೆ ಮಾಡ್ತಾ ಮಾಡ್ತಾ ಆ ಹತೋಟಿಗೆ ಬಂದ್ಮೇಲೆ ನಮ್ಗೆ ಕಷ್ಟ ಅನ್ಸ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ಗುರಿ ಏನಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಆರೋಗ್ಯವಾಗಿದ್ರೆ ನಮಗೆ ಯಾವ ರೋಗನೂ ಬರಲ್ಲ, ನಮಗೆ ಯಾರು ನಮಗೆ ಹೊಡೆಯೋಕ್ಕೂ ಬರಲ್ಲ, ಏನ್ ಮಾಡೋಕ್ಕೂ ಬರಲ್ಲ ನಾವು ಗಟ್ಟಮುಟ್ಟಾಗಿದ್ರೆ. ಇದೇ ರೀತಿ ರೋಗ ಮತ್ತೆ ಕೀಟಗಳ ವಿಷಯದಲ್ಲೂ ಇದೆ, ಇದೇ ರೀತಿ ಆಗುತ್ತೆ. ಗಿಡಗಳು ಮರಗಳು ಪೌಷ್ಟಿಕವಾಗಿದ್ರೆ ಆರೋಗ್ಯಕರವಾಗಿದ್ರೆ ಅದಕ್ಕೆ ಅಷ್ಟು ಸುಲಭವಾಗಿ ಯಾವ ಕೀಟನು ಬರಲ್ಲ, ಯಾವ ರೋಗನೂ ಅಷ್ಟು ಸುಲಭ ಬರೋದಿಲ್ಲ. ನಾವು ಎಲ್ಲರಿಗಿಂತ ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಮತ್ತೆ ಗಿಡ ಮರಗಳನ್ನ ಆರೋಗ್ಯವನ್ನು ಕಾಪಾಡಿ ಅದಕ್ಕೆ ಒಳ್ಳೆ ಪೌಷ್ಟಿಕ ಆಹಾರ ಅದಕ್ಕೆ ನಾವು ಕೊಟ್ರೆ ಗಿಡಗಳು ಯಾವುದೇ ಕಾರಣಕ್ಕೂ ನಮಗೆ ಕೈಕೊಡೋದಿಲ್ಲ. ಯಾವುದೇ ಬೆಳೆ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನಾವು ಪೋಷಕಾಂಶಗಳ ಸರಬರಾಜನ್ನು ಮಾಡಲೇಬೇಕಾಗುತ್ತೆ. ಅದು ರಾಸಾಯನಿಕ ಪದ್ಧತಿಯಲ್ಲಿ ಇರಬಹುದು, ಸಾವಯವ ಪದ್ಧತಿಯಲ್ಲಿ ಇರಬಹುದು. ಪೋಷಕಾಂಶಗಳನ್ನು ನೀಡಲಿಲ್ಲ ಅಂತ ಹೇಳಿದ್ರೆ ಸರಿಯಾದಂತಹ ಬೆಳೆಯನ್ನ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ. ಈ ನಿಟ್ಟಿನಲ್ಲಿ ಸಾವಯವ ಪದ್ಧತಿಯಲ್ಲಿ ನೀವು ಗಿಡಗಳಿಗೆ ಅಗತ್ಯ ಇರುವಂತಹ ಪೋಷಕಾಂಶಗಳನ್ನ ಯಾವ್ಯಾವ ರೂಪದಲ್ಲಿ ಎಷ್ಟು ದಿವಸಕ್ಕೆ ಒಂದು ಸಾರಿ ನೀಡ್ತಾ ಇದ್ದೀರಾ? ನಮ್ಮಲ್ಲಿ ಕಾಫಿ ಬೆಳೆ ಮುಖ್ಯ ಮತ್ತೆ ಕಾಳುಮೆಣಸು ಮುಖ್ಯ ಇರೋದ್ರಿಂದ ರೋಬಸ್ಟ್ ಕಾಫಿ ಇರೋದ್ರಿಂದ ವರ್ಷಕ್ಕೊಮ್ಮೆ ಕಾಂಪೋಸ್ಟ್ ಗೊಬ್ಬರ ಉಪಯೋಗಿಸ್ತೀವಿ, ಎರೆಹುಳ ಗೊಬ್ಬರ. ಮೊದಲು ಕಾಂಪೋಸ್ಟ್ ತಯಾರು ಮಾಡ್ತೀವಿ, ಕಾಂಪೋಸ್ಟ್ ಅಲ್ಲಿ ಎರೆಹುಳ ಬಿಡ್ತೀವಿ. ನಾವು ಸಣ್ಣ ಪ್ರಮಾಣದಲ್ಲಿ ತೊಟ್ಟಿಗಳು ಮಾಡಿ ಮಾಡಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ನಾವು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರ ಮಾಡೋದ್ರಿಂದ ರಾಶಿ ರಾಶಿಯಲ್ಲೇ ಎರೆಹುಳ ಬಿಡ್ತೀವಿ. ತುಂಬಾ ಬೇಗ ಎರೆಹುಳ ಅದರಲ್ಲಿ ಕೆಲಸ ಮಾಡಿ ಎರೆಹುಳ ಗೊಬ್ಬರ ಉತ್ಪತ್ತಿ ಮಾಡ್ತೇವೆ. ಆ ಎರೆಹುಳ ಗೊಬ್ಬರನ ಕಾಫಿಗೆ ಒಂದ್ಸತಿ ಮತ್ತೆ ಕಾಳುಮೆಣಸಿಗೆ ವರ್ಷಕ್ಕೆ ಎರಡ್ ಸತಿ ಉಪಯೋಗಿಸ್ತೀವಿ. ಕಾಂಪೋಸ್ಟ್ ತಯಾರಿ ಮಾಡೋ ಟೈಮಲ್ಲೇ ನಾವು ಮೊದಲನೇ ಹಂತದಿಂದಲೂ ಕೂಡ ನಾವು ಅದಕ್ಕೆ ಡಿಕಂಪೋಸ್ಟರ್ ಆದ ಸುಮಾರೆಲ್ಲ ಜೀವಿಗಳಿರುತ್ತೆ ಅವು ಉಪಯೋಗಿಸ್ತೀವಿ. ಆಮೇಲೆ ಅದಕ್ಕೆ ಟ್ರೈಕೋಡರ್ಮಾ ಉಪಯೋಗಿಸ್ತೀವಿ, ಸೂಡೋಮನಸ್ ಫ್ಲೂರೆಸೆನ್ಸ್ ಇದೆ ಅದು ಉಪಯೋಗಿಸ್ತೀವಿ. ಆಮೇಲೆ ಜೈವಿಕ ಗೊಬ್ಬರ ಆದ ಅಜೋಸ್ಪೆರಿಲಮ್, ತಪ್ಪಿದ್ರೆ ಅಜೋಟೋಬ್ಯಾಕ್ಟರ್, PSB, ಪೊಟ್ಯಾಶ್ ಮೊಬಿಲೈಸರ್ ಇವೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ NPK ಈ ಮೂಲ ಪೋಷಕಾಂಶಗಳು ಅದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗೊಬ್ಬರದಲ್ಲಿ ವೃದ್ಧಿಯಾಗಿ ಒಂದು ಒಳ್ಳೆ ಎರೆಹುಳ ಗೊಬ್ಬರ ಗಿಡಕ್ಕೆ ಸಿಕ್ಕಿದಾಗ ಯಾವುದೇ ರೋಗಗಳು ಅದರಲ್ಲಿ ಬರೋದಿಲ್ಲ. ಕಾಂಪೋಸ್ಟ್ ಮಾಡಲಿಕ್ಕೆ ಯಾವ್ಯಾವ ವಸ್ತುಗಳನ್ನ ಬಳಕೆ ಮಾಡ್ತೀರಿ? ನಮ್ಮಲ್ಲಿ ಏನು ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಕಾಫಿ ಸಿಪ್ಪೆ, ಮತ್ತೆ ತ್ಯಾಜ್ಯ ವಸ್ತುಗಳು, ಎಲೆ ತರ್ಗು ಕಡ್ಡಿಗಳು, ಮತ್ತೆ ಹೊರಗಡೆಯಿಂದ ಸ್ವಲ್ಪ ಮಟ್ಟಕ್ಕೆ ನಾವು ಕೋಳಿ ಗೊಬ್ಬರ ಎಲ್ಲ ತರಿಸ್ತೀವಿ, ಯಾಕಂದ್ರೆ ಅದರಲ್ಲಿ ಪೊಟ್ಯಾಶ್ ಅಂಶ ಅವೆಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಅವು ತರಿಸ್ತೀವಿ. ಅವೆಲ್ಲ ತರಿಸಿ ಇದಕ್ಕೆ ನಾವು ಚದ್ರ ಚದ್ರ ಹಾಕಿ 3-6 ತಿಂಗಳು ಕರಗಿಸ್ತೀವಿ ಬೇರೆ ಬೇರೆ ಹಂತದಲ್ಲಿ. ಮೊದಲು ದೊಡ್ಡ ರಾಶಿ ಮಾಡಿ 85 ಡಿಗ್ರಿ ಟೆಂಪರೇಚರ್ ವರೆಗೆ ಬಂದಿದ ಮೇಲೆ ಅದರಲ್ಲಿ ಇರೋ ರೋಗಾಣುಗಳು ಮತ್ತೆ ಬೇಡದೆ ಇರೋ ಬೀಜಗಳು, ಕಳೆ ತಪ್ಪಿದ್ರೆ ಹುಲ್ಲಿನ ಬೀಜಗಳು ಅವೆಲ್ಲ ಬೆಂದೋಗ್ತವೆ. ಆಮೇಲೆ ಒಂದು ಒಳ್ಳೆ ಒಂದು ಅಲ್ಲಿ ವಾತಾವರಣ ಕ್ರಿಯೇಟ್ ಆದ್ಮೇಲೆ ಅದರಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಬಿಡ್ತೀವಿ. ಅವಾಗ ಏನಾಗುತ್ತೆ, ಆ ಸೂಕ್ಷ್ಮ ಜೀವಿಗಳು ತುಂಬಾ ಚೆನ್ನಾಗಿ ವೃದ್ಧಿ ಆಗ್ತವೆ. ಅವಾಗ ಸೂಕ್ಷ್ಮ ಜೀವಿಗಳು ತುಂಬಾ ಚೆನ್ನಾಗಿ ಬೆಳ್ಕೊಳ್ತವೆ, ಅದರಲ್ಲಿ ಎರೆಹುಳನು ಅಷ್ಟೇ ಚೆನ್ನಾಗಿ ಬೆಳೆಯಕ್ಕೆ ಶುರು ಆಗ್ತವೆ. ಇವೆಲ್ಲ ಇದಾದ್ಮೇಲೆ ಒಳ್ಳೆ ನಮಗೆ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ನಾವು ಒಳ್ಳೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿದ್ರೆ ನಮ್ಮ ಬೆಳೆಗಳು ಅಷ್ಟೇ ಚೆನ್ನಾಗಿರುತ್ತೆ, ಮತ್ತೆ ಗಿಡಗಳು ಅಷ್ಟೇ ಚೆನ್ನಾಗಿರುತ್ತೆ, ಮಣ್ಣಿನ ಫಲವತ್ತೆನೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಮಗೆ ಸಮಸ್ಯೆಗಳು ಅಷ್ಟು ಬರೋದಿಲ್ಲ. ಯಾವ್ಯಾವ ಸೂಕ್ಷ್ಮಾಣುಜೀವಿಗಳನ್ನ ಬಳಕೆಯನ್ನ ಮಾಡ್ತೀರಾ, ಹೇಗೆ ಬಳಕೆಯನ್ನ ಮಾಡುವಂತದ್ದು ಕಾಂಪೋಸ್ಟ್ ಗೊಬ್ಬರದಲ್ಲಿ? ಕಾಂಪೋಸ್ಟ್ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಬೇಕಾಗಿರೋ ಅಜೋಸ್ಪೆರಿಲಮ್ ಮತ್ತೆ ಅಜೋಟೋಬ್ಯಾಕ್ಟರ್ ಬೇಕಾಗುತ್ತದೆ ಸಾರ್ವಜನಿಕನ್ನು ಇದು ಮಾಡಲಿಕ್ಕೆ, ರಂಜಕ ಕರಗಿಸಲಿಕ್ಕೆ PSB ಅಂತ ಹೇಳಿ, ಅದರಲ್ಲಿ ಕೆಲವು ಶಿಲೀಂಧ್ರನು ಬರುತ್ತೆ ಮತ್ತೆ ಮೈಕ್ರೋಬ್ಸ್ ಬರುತ್ತೆ. ಆಮೇಲೆ ಈಗ ಹೊಸದಾಗಿ ಇದಾಗಿರೋ ಪೊಟ್ಯಾಶ್ ಮೊಬಿಲೈಸರ್ ಅಂತ, ಇದು ಹೆಚ್ಚು ಕಡಿಮೆ 40% ಪೊಟ್ಯಾಶಿನ ಅಂಶಗಳು ಈ ಪೊಟ್ಯಾಶ್ ಮೊಬಿಲೈಸರ್ ಇಂದ ಲಭ್ಯವಾಗುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಇವು NPK ರಿಲೇಟೆಡ್ ಬ್ಯಾಕ್ಟೀರಿಯಾಗಳು. ಹೇಗೆ ಬಳಕೆಯನ್ನು ಮಾಡುವಂತದ್ದು, ಎಷ್ಟು ದಿವಸ ಆದ್ಮೇಲೆ ಬಳಕೆಯನ್ನು ಮಾಡಬೇಕು, ಹೇಗೆ ಬಳಕೆಯನ್ನು ಮಾಡಬೇಕು? ಇದು ಹೆಚ್ಚು ಕಡಿಮೆ ನಾವು ಗೊಬ್ಬರ ತೆಗ್ದು ಉಪಯೋಗಿಸೋಕ್ಕಿಂತ ಒಂದು 15-20 ದಿವಸ ಮುಂಚೆ ನಾವು ಇದರಲ್ಲಿ ನೀರಿನ ಮೂಲಕ ವಾಟರ್ ಫಾಟಲ್ಲಿ ತಪ್ಪಿದ್ರೆ ಮೈಕ್ರೋಜೆಟ್ ಇಟ್ಟು ನಾವು ಉಪಯೋಗಿಸ್ಕೋಬಹುದು. ಅದಕ್ಕೆ ಒಂದು 15 ದಿವಸ ಟೈಮ್ ಇದ್ರೆ ಅದು ತುಂಬಾ ಚೆನ್ನಾಗಿ ಮಲ್ಟಿಪ್ಲೈ ಆಗ್ತವೆ. ಕಾಂಪೋಸ್ಟ್ ಗೊಬ್ಬರ ತುಂಬಾ ಚೆನ್ನಾಗಿ ಕಳಿತಿದೆ, ಇದನ್ನ ಬಳಕೆ ಮಾಡಬಹುದು ಅಂತ ಹೇಳಿ ಗೊತ್ತು ಮಾಡ್ಕೊಳ್ಳುವಂತದ್ದು ಹೇಗೆ, ಎಷ್ಟು ದಿವಸದಲ್ಲಿ ಅದು ತಯಾರಾಗುತ್ತೆ? ತಯಾರಾಗ್ಲಿಕ್ಕೆ ಹೆಚ್ಚುಕಡಿಮೆ 2.5-3 ತಿಂಗಳ ಒಳಗಡೆನು ಮಾಡ್ಕೋಬಹುದು. ನಾವು ಅದಕ್ಕೆ ಆಗಾಗ ಅದರಲ್ಲಿ ಗಾಳಿ ಆಡೋ ಹಂಗೆ ತಿರುಗಿಸ್ತಾ ಇರ್ಬೇಕು. JCB ಅಲ್ಲಾದ್ರೂ ಇರ್ಲಿ, ಗುದ್ಲಿ ಅಲ್ಲಾದ್ರೂ ಇರ್ಲಿ, ಒಂದ್ ಕಡೆಯಿಂದ ತೆಗ್ದು ಇನ್ನೊಂದ್ ಕಡೆ ಹಾಕೋದು. ಗಾಳಿ ಆಡಿದ್ರೆ ಅದರಲ್ಲಿ ಯಾವ ಜೀವಾಣುಗಳಿರುತ್ತೆ ಅದಕ್ಕೆ ಇನ್ನೂ ಆಕ್ಸಿಜನ್ ಸಿಕ್ಕಿ ಕಾರ್ಬನ್ ಸಿಕ್ಕಿ ಅದು ಬೇಗ ಕರಗುತ್ತೆ. 3-4 ಸತಿ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಟರ್ನ್ ಮಾಡಿದ್ರೆ ಅದು ಇದಾಗುತ್ತೆ. ಹೆಚ್ಚು ಕಡಿಮೆ 3 ತಿಂಗಳು ಹೆಚ್ಚು ಕಡಿಮೆ ತಗೊಳುತ್ತೆ. ಅದಕ್ಕೆ ಆಗಾಗ ನೀರು ಕೊಡ್ತಾ ಇರಬೇಕು. ತೀರಾ ಹೆಚ್ಚಿಗೆ ಟೆಂಪರೇಚರು ಆಗಕ್ಕೆ ಕೊಡಬಾರ್ದು. ಒಂದ್ಸತಿ 80-85 ಡಿಗ್ರಿ ಬಂತಂತ ಹೇಳಿದ್ರೆ ಅದ್ರ ನಂತರ ನೀರು ಹಾಕೊಂಡು ವಾರಕ್ಕೆ 10 ದಿವಸಕ್ಕೆ ಒಂದ್ಸತಿ ನೀರು ಹಾಕಿ ಅದು ತಂಪು ಮಾಡಬೇಕು. ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಯಾವಾಗ ತಯಾರಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ತರಹದ ವಾಸನೆಗಳು ಕೆಟ್ಟ ವಾಸನೆಗಳು ಇರಬಾರ್ದು. ಬೇವಿನಿಂಡಿ ಕಂಪೋಸ್ಟ್ ಅಲ್ಲಿ ಹಾಕಿದ್ರು ಕೂಡ ಬೇವಿನ ವಾಸನೆ ಬರಬಾರ್ದು. ಮತ್ತೆ ಕೋಳಿ ಗೊಬ್ಬರ ನಾವು ಹಾಕ್ತೀವಿ ಅಂತ ಹೇಳಿದೆ, ಕೋಳಿ ಗೊಬ್ಬರದ್ದು ವಾಸನೆನೂ ಇದರಲ್ಲಿ ಇರೋದಿಲ್ಲ. ಸೂಕ್ಷ್ಮ ಜೀವಿಗಳು ಅದಕ್ಕೆಲ್ಲ ತಿಂದು ಅದರದ್ದು ಅಂಶಗಳು ಇದು ಮಾಡಿ NPK ರೂಪದಲ್ಲಿ ಅದು ಪರಿವರ್ತನೆ ಆಗುತ್ತೆ. ಮತ್ತೆ ಮೂರನೇದು ಚೆನ್ನಾಗಿ ಹುಡಿ ಆಗಿರುತ್ತೆ. ಯಾವುದೇ ಕಾರಣ ಗಸಿ ಗೊಬ್ಬರ ಕಾಂಪೋಸ್ಟ್ ಆಗಿರೋ ಲಕ್ಷಣ ಅಲ್ವೇ ಅಲ್ಲ. ಹುಡಿ ಇರೋ ಗೊಬ್ಬರ ಮತ್ತೆ ಎರೆಹುಳದ ಈಕೆಲ್ಲ ನಮಗೆ ಗೊತ್ತಾಗುತ್ತೆ. ಎರೆಹುಳ ಹೆಚ್ಚು ಕಡಿಮೆ 50-70% ಎರೆಹುಳ ತಿಂದಾದ್ಮೇಲೆ ನಾವು ಅದು ಉಪಯೋಗಿಸೋಕ್ಕೆ ಸಿಗುತ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಕಾಫಿ ಗಿಡಕ್ಕೆ ಈ ಗೊಬ್ಬರವನ್ನ ನೀವು ಬಳಕೆಯನ್ನ ಮಾಡ್ತೀರಾ, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತೀರಾ? ಎಲ್ಲರಿಗಿಂತ ಮುಖ್ಯವಾಗಿ ಕಾಂಪೋಸ್ಟ್ ಗೊಬ್ಬರ ತಪ್ಪಿದ್ರೆ ಎರೆಹುಳ ಗೊಬ್ಬರ ಹಾಕೋಕೆ ಸೂಕ್ತ ಟೈಮ್ ಮೇ ಇಂದ ಜೂನ್ ವರೆಗೆ. ಮಳೆ ಇನ್ನು ಶುರು ಆಗೋಕ್ಕಿಂತ ಮುಂಚೆನೆ ಅದಕ್ಕೆ ಗಿಡಗಳಿಗೆ ಕೆಲವು ಮಳೆ ಆಗಿದ ಕೂಡಲೇ ಪೋಷಕಾಂಶಗಳ ಅಗತ್ಯ ತುಂಬಾ ಜಾಸ್ತಿ ಇರುತ್ತೆ. ಜನ ಏನ್ ತಿಳ್ಕೊಳ್ತಾರೆ, ಮಳೆ ಜಾಸ್ತಿ ಆಗುತ್ತಲ್ಲ ಕೊಚ್ಕೊಂಡೋಗುತ್ತಲ್ಲ ಈ ಟೈಮಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ, ಅದು ತಪ್ಪು. ನಾವು ಉದಾಹರಣೆಗೆ ಗಿಡ ಮರಗಳು ಗೊಬ್ಬರ ತಿನ್ನೋದಿಲ್ಲ, ಅದರಲ್ಲಿ ಇರೋ ಪೋಷಕಾಂಶಗಳು ತಗೊಳುತ್ತೆ ಹೌದು, ಬಟ್ ತಿನ್ನೋದಿಲ್ಲ. ಸಾವಯವ ಇಂಗಾಲಾಗಿ ಪರಿವರ್ತನೆ ಆಗಿರುತ್ತೆ, ಬಟ್ ಅದು ಗೊಬ್ಬರ ನಮ್ಗೆ ನೋಡಕ್ಕೆ ಅಲ್ಲೇ ಇರುತ್ತಲ್ಲ. ಗೊಬ್ಬರ ತಗೊಳ್ಳಿಲ್ಲ ಅಂತ ನಾವು ಯಾವುದೇ ಕಾರಣಕ್ಕೆ ಭಾವಿಸಬಾರ್ದು. ಸಾವಯವ ಗೊಬ್ಬರ ಹಾಕಿದ್ರು ಕೂಡ, ಎರೆಹುಳ ಗೊಬ್ಬರ ಹಾಕಿದ್ರು ಕೂಡ, ನನ್ನ ಅನಿಸಿಕೆ ಪ್ರಕಾರ 2-3 ದಿವಸದಲ್ಲೇ ಅದು ತುಂಬಾ ಚೆನ್ನಾಗಿ ತಗೊಳಕ್ ಶುರು ಮಾಡೇ ಬಿಡುತ್ತೆ. ಕೆಲವು ಜನ ಹೇಳ್ತಾರೆ ಆರ್ಗ್ಯಾನಿಕ್ ನಾವು ಹಾಕಿದ್ರೆ 6-6 ತಿಂಗಳು ತಗೊಳುತ್ತೆ, 3-4 ತಿಂಗಳು ತಗೊಳುತ್ತೆ, ಈ ಅಷ್ಟರಲ್ಲಿ ನಾವು ಅದ್ರ ಪರಿಣಾಮ ಯಾವುದೇ ಕಡೆ ನೋಡಕ್ ಆಗೋದಿಲ್ಲ ಅಂತ ಹೇಳ್ತೀವಿ. ಬಟ್ 2-3 ದಿವಸದಲ್ಲೇ ನಾವು ಇದ್ರದ್ದು ಪರಿಣಾಮ ನಾವು ಒಳ್ಳೆ ಅಬ್ಸರ್ವರ್ ಇದ್ರೆ ನಾವು ನೋಡ್ಕೋಬಹುದು. 2-3 ದಿವಸದಲ್ಲೇ ಸಾವಯವ ಗೊಬ್ಬರ ಹಾಕಿರೋದನ್ನ ನಾವು ಆ ಗಿಡದ ಲಕ್ಷಣಗಳಲ್ಲಿ ನೋಡ್ಕೋಬಹುದು. ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರವನ್ನ ಬಹಳ ಚೆನ್ನಾಗಿ ಬಳಕೆಯನ್ನ ಮಾಡ್ತಾ ಇದ್ದೀರಾ. ಇದನ್ನ ಬಿಟ್ಟು ಬೇರೆ ಯಾವ ತರಹದ ಸಾವಯವ ಗೊಬ್ಬರವನ್ನ ತಮ್ಮ ತೋಟಕ್ಕೆ ತಾವು ಬಳಸ್ತಾ ಇದ್ದೀರಿ? ನಾನು ಇದಲ್ಲದೆ ಜೀವಾಮೃತ ಉಪಯೋಗಿಸಿ 2 ತಿಂಗಳಿಗೊಮ್ಮೆ ಮಳೆಗಾಲದಲ್ಲಿ ಉಪಯೋಗಿಸ್ತೀನಿ. ಜೀವಾಮೃತದಲ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತದೆ ಮತ್ತು ತುಂಬಾ ಸುಲಭದಲ್ಲಿ ಮಾಡೋ ಒಂದು ಪದಾರ್ಥ. ಇನ್ನೊಂದು ರೈತರಿಗೆ ಮತ್ತೆ ಬೆಳೆಗಾರರಿಗೆ ಹೇಳೋ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ತೋಟಗಳಲ್ಲಿ ನಮ್ಮ ಜಮೀನುಗಳಲ್ಲಿ ಹಲವಾರು ರೀತಿಯ ಕಳೆಗಳು ಇರುತ್ತವೆ. ಯಾವ ಕಳೆ ಜಾಸ್ತಿ ಇರುತ್ತೆ ಅದನ್ನೇ ತಗೊಂಡು 1 ವಾರ 15 ದಿವಸ ಕರಗಿಸಿ ಅದೇ ಧ್ರುವವನ್ನು ನಾವು ವಾಪಸ್ಸು ಜೀವಾಮೃತ ಎರಚಿಂದಂಗೆ ಎರ್ಚ್ಕೋಬಹುದು. ತಪ್ಪಿದ್ರೆ ಇರಿಗೇಷನ್ ಮುಖಾಂತರ, ವೆಂಚುರಿ ಮುಖಾಂತರ ಡ್ರಿಪ್ಪಲ್ಲಿ ಕೊಡ್ಕೋಬಹುದು. ಇದರಲ್ಲಿ ಪ್ರಯೋಜನ ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಏನೇನು ಕೊರತೆ ಇರುತ್ತೆ ಅದು ಪೂರೈಸಲಿಕ್ಕೋಸ್ಕರ ಆ ಟೈಪಿನ ಕಳೆಗಳು ಅಲ್ಲಿ ಉತ್ಪತ್ತಿ ಆಗುತ್ತವೆ ಮತ್ತೆ ಆ ಭೂಮಿಯನ್ನ ಬ್ಯಾಲೆನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತವೆ. ನೋಡಿ, ಎಲ್ಲಾ ತರ ಕಳೆಗಳು ಎಲ್ಲಾ ಭೂಮಿಯಲ್ಲಿ ಇರೋದಿಲ್ಲ, ಕೆಲವು ಭಾಗದಲ್ಲಿ ಕೆಲವು ತರದ ಕಳೆಗಳಿರುತ್ತೆ. ಆ ತರದ ಕಳೆಗಳು ಅಲ್ಲಲ್ಲೇ ಕರಗಿಸಿ ನಾವು ಅದಕ್ಕೆ ವಾಪಸ್ ಕೊಟ್ರೆ ಆ ಸಮಸ್ಯೆನೂ ನಮಗೆ ಕಳೆಗಳು ಕಡಿಮೆ ಆಗುತ್ತೆ ಮತ್ತೆ ಒಂದು ಗೊಬ್ಬರದ ರೂಪದಲ್ಲಿ ಒಳ್ಳೆ ಲಿಕ್ವಿಡ್ ಗೊಬ್ಬರ ದೂವರ ರೂಪದ ಗೊಬ್ಬರನೂ ಕೊಟ್ಕೋಬಹುದು. ಸಾಮಾನ್ಯವಾಗಿ ಕಾಫಿ ತೋಟದಲ್ಲಿ ಹೆಚ್ಚು ರೋಗ ಮತ್ತೆ ಕೀಟಗಳು ಬರುವಂತದನ್ನ ನಾವು ನೋಡ್ತೇವೆ. ಜೊತೆಗೆ ಮೆಣಸು ಕೂಡ ಇದೆ, ಅದಕ್ಕೂ ಕೂಡ ಸಾಕಷ್ಟು ರೋಗ ಮತ್ತೆ ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ಕೂಡ ನೀವು ಸಾವಯವ ಪದ್ಧತಿಯಲ್ಲೇ ನಿಯಂತ್ರಣವನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ತೋಟವನ್ನ ತಾವು ಮಾಡ್ತಾ ಇರೋಂಥವ್ರು, ಈ ನಿಟ್ಟಿನಲ್ಲಿ ರೋಗ ಮತ್ತೆ ಕೀಟಗಳ ನಿಯಂತ್ರಣವನ್ನ ಸಾವಯವ ಪದ್ಧತಿಯಲ್ಲಿ ಹೇಗೆ ಮಾಡ್ತಾ ಇದ್ದೀರಿ? ಪೌಷ್ಟಿಕವಾದ ಒಂದು ಗಿಡ ಮರ ಬಳ್ಳಿ ಏನಾದ್ರೂ ಇರಲಿ, ಅದಕ್ಕೆ ರೋಗಗಳು ಅಷ್ಟು ಬೇಗ ಬರೋದಿಲ್ಲ. ಆ ದಿಕ್ಕಿನಲ್ಲಿ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಾಫಿ ತೋಟದಲ್ಲಿ ಎಷ್ಟು ನಾವು ಕಾಫಿ ಗಿಡಕ್ಕೆ ಗೊಬ್ಬರ ಕೊಡ್ತೀವಿ ಅದೇ ಪ್ರಮಾಣದಲ್ಲಿ ಮೆಣಸಿನ ಬೀಡಿಗೂ ಗೊಬ್ಬರ ಕೊಡಕ್ ಹೋಗ್ತೀವಲ್ಲ, ಅದು ಸಮತೋಲನವಾಗಿ ಅದಕ್ಕೆ ಗೊಬ್ಬರ ಸಿಗದೇ ಇರೋದ್ರಿಂದ ಪೌಷ್ಟಿಕಾಂಶಗಳೊಂದು ಕೊರತೆ ಆಗಿ ಬೀಡುಗಳು ರೋಗಕ್ಕೆ ತುತ್ತಾಗುತ್ತವೆ. ಸಾಮಾನ್ಯವಾಗಿ ಪೊಟ್ಯಾಸಿಯಂ ಅಂಶ ತುಂಬಾ ಕಡಿಮೆ ಕೊಡೋದ್ರಿಂದ ಈ ರೋಗಗಳು ಕೀಟಗಳು ಅದಕ್ಕೆ ಜಾಸ್ತಿ ಅಟ್ಯಾಕ್ ಮಾಡ್ತವೆ. ಪೊಟ್ಯಾಷ್ ಮುಖಾಂತರನು ಕೊಡ್ಬೋದು, ಪೊಟ್ಯಾಷ್ ಕರಗಿಸುವ ಸೂಕ್ಷ್ಮ ಜೀವಿ ಮುಖಾಂತರನು ಇದಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆ ನಮಗೆ ರಿಸಲ್ಟ್ ಬರ್ತವೆ. ಎರಡನೇದಾಗಿ ಕಾಳುಮೆಣಸು ಸೊರಗು ರೋಗಕ್ಕೆ ಸಾಮಾನ್ಯವಾಗಿ ನಾವು ಟ್ರೈಕೋಟರ್ಮಾ ಉಪಯೋಗಿಸ್ತೀವಿ. ಟ್ರೈಕೋಟರ್ಮಾ ಹಾಕಿರೋ ಜಮೀನಲ್ಲಿ ಮತ್ತೆ ಅದಕ್ಕೆ ಕಾಂಪ್ಲೆಕ್ಸ್ಗಳು ಹಾಕಿದ್ರೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ, ಅಥವಾ ಹಾಕಿರೋದು ಹಾಳಾಗೋಗುತ್ತೆ. ಯಾಕಂದ್ರೆ ಇದು ರಾಸಾಯನಿಕ ಮತ್ತೆ ಇವು ಸೂಕ್ಷ್ಮ ಜೀವಿ ಅಲ್ಲ ಅಂತ ಹೇಳ್ತೀವಿ. ಬಟ್ ನಾನು ತುಂಬಾ ಮುಂಚೆನೆ ಇದ್ರ ಬಗ್ಗೆ ಸುಮಾರೆಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೆ. ಯೂರಿಯಾದಲ್ಲಿ ನಾನು ಈ ಟ್ರೈಕೋಟರ್ಮಾ ತಪ್ಪಿದ್ರೆ ಸುಡೋಮನಾಸ್ ಎಲ್ಲ ಬೆಳೆದಿ ನೋಡಿದೆ, ಇದರಲ್ಲೂ ಕೂಡ ಬೆಳೀತಾ ಇದ್ದವು. ಸೊ ಅದನ್ನ ಅನ್ಕೊಂಡೆ ನಾನು, ಇವು ಕೆಮಿಕಲ್ ಅಲ್ಲಿ ಇವು ಎಲ್ಲ ಹೇಗೆ ಬೆಳೆಯುತ್ತದೆ ಅಂತ. ಆಮೇಲೆ ಬೇಕಾಗಿರೋ ಪೋಷಕಾಂಶಗಳು, ರಂಜಕನೂ ಬೇಕಾಗುತ್ತೆ, ಸಾರ್ವಜನಿಕನು ಇವುಗಳಿಗೆ ಬೇಕಾಗುತ್ತೆ. ಸೊ ದಟ್ ಏಕ ನಾವು ಔಷಧಿ ಗೊಬ್ಬರಗಳು ಹಾಕಿದ್ರೆ ಈ ಸೂಕ್ಷ್ಮ ಜೀವಿಗಳು ಸಾಯುತ್ತೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಭಾವಿಸ್ಲಿಕ್ಕೆ ಆಗುದಿಲ್ಲ. ಅದು ಸಂಖ್ಯೆ ಕಡಿಮೆ ಆಗಬಹುದು ಬಟ್ ಇವು ಸಾಯೋದಿಲ್ಲ. ಸಾಯೋ ಕಾರಣ ಇನ್ನು ಬೇರೆ ಇರುತ್ತೆ. ಬೋರ್ಡೋದ್ರ ನಾವು ಸ್ಪ್ರೇ ಮಾಡ್ತೀವಿ, ತಪ್ಪಿದ್ರೆ COC ಬಡ್ಡೆಗೆ ಹೋಯ್ತೀವಿ, ಆವಾಗ ಈ ಟ್ರೈಕೋಟರ್ಮಾ ಸ್ಯೂಡೋಮೋನಾಸ್ ಸಾಯೋ ಸಂದರ್ಭ ಇರುತ್ತೆ. ಬಟ್ ಸಾಮಾನ್ಯವಾಗಿ ಅಷ್ಟು ಸುಲಭ ಈ ಜೀವಿಗಳು ಸಾಯೋದಿಲ್ಲ. ಸ್ಯೂಡೋಮೋನಾಸ್ ಟ್ರೈಕೋಟರ್ಮಾ ಇವೆಲ್ಲ ಉಪಯೋಗಿಸೋದ್ರಿಂದ ಬೀಳುಗಳು ತುಂಬಾ ಚೆನ್ನಾಗಿ ಆರೋಗ್ಯಕರವಾಗಿ ಇರುತ್ತವೆ, ಇದರಲ್ಲಿ ಬೇರೆ ಮಾತಿಲ್ಲ. ಹೀಗೆ ರೋಗ ಮತ್ತೆ ಕೀಟಗಳನ್ನು ಕೂಡ ಸಾವಯವ ಪದ್ಧತಿಯಲ್ಲೇ ತಾವು ನಿಯಂತ್ರಣವನ್ನ ಮಾಡ್ತಾ ಇರುವಂತದ್ದು. ಏನು ಸಾವಯವ ಪದ್ಧತಿಯಲ್ಲಿ ತೋಟವನ್ನ ಮಾಡ್ತಾ ಇದ್ದೀರೋ ಇದಕ್ಕೆ ದೃಢೀಕರಣವನ್ನ ನೀವು ಪಡೆದಿದ್ದೀರಾ? ಯಾವಾಗ ಪಡೆದಿದ್ದೀರಾ ಮತ್ತೆ ಹೇಗೆ ಪಡೆದ್ರಿ ಅದನ್ನ? 2003-04 ಇಸ್ವಿಯಲ್ಲಿ ನನಗೆ ಸಾವಯವ ಕೃಷಿಯ ದೃಢೀಕರಣ ಪಡೆದಿದೆ. ಇದು ಫಲದ ಗ್ರೂಪ್ ಸರ್ಟಿಫಿಕೇಶನ್ ಮುಖಾಂತರ ದೃಢೀಕರಣವಾಗಿತ್ತು. ಆಮೇಲೆ 2012-13 ಇಸ್ವಿಯಲ್ಲಿ ಜೀವ ಚೈತನ್ಯ ಕೃಷಿಯ ಒಂದು ದೃಢೀಕರಣ ಆಗಿತ್ತು, ಡಿಮೆಟಾರ್ ಅಂತ ಹೇಳಿ. ಇದರಿಂದ ಒಂದು ಸ್ಟ್ಯಾಂಡರ್ಡ್ಸ್ ತುಂಬಾ ಹೈ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಈ ದೃಢೀಕರಣ ಬೇಕಂತ ಹೇಳಿದ್ರೆ ನಾವು ಹಸುಗಳು ಸಾಕಲೇಬೇಕು. ಅಕ್ಕಪಕ್ಕದ ತೋಟಗಳಿಂದಲೂ ಯಾವುದೇ ಕಾರಣಕ್ಕೂ ನೀರು ಹರಿದು ಬರಬಾರ್ದು, ಮತ್ತೆ ಅಲ್ಲಿಂದ ಸಿಂಪಡಣೆ ಮಾಡೋ ಔಷಧಿಗಳು ಅದರದ್ದು ಗಾಳಿನೂ ಇದಕ್ಕೆ ಬರಬಾರ್ದು. ಬೇರೆ ಗೋಡೌನಲ್ಲಿಟ್ಟು ಈ ಸಾವಯವ ಕೃಷಿ ಮಾರ್ಕೆಟಲ್ಲಿ ನಾವು ಮಾರಾಟ ಮಾಡಂಗಿಲ್ಲ. ಇಂಥವೆಲ್ಲ ಸುಮಾರೆಲ್ಲ ಅವ್ರ ಕಂಡೀಷನ್ಸ್ ಇದೆ. ಮತ್ತೆ ನಾವು ಗಿಡ ನಾಟಿ ಮಾಡಬೇಕಾದ್ರೂ ಫಸ್ಲು ಕೊಯ್ಯಬೇಕಾದ್ರೂ ಜೀವ ಚೈತನ್ಯ ಕೃಷಿಯಲ್ಲಿ ಕ್ಯಾಲೆಂಡರ್ ಪ್ರಕಾರನೇ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ, ಅದನ್ನ ತಕ್ಕವಾಗಿ ಮಾಡ್ಬೇಕಂತ ಹೇಳಿ ಜೀವ ಚೈತನ್ಯ ಕೃಷಿಯ ನಿಯಮಗಳಿವೆ. ಈಗ ಅದನ್ನೆಲ್ಲ ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ರೆ, ಯಾಕೆ ಅಂತ ಅಂತಂದ್ರೆ ಬೇರೆ ತೋಟದ ನೀರು ಹರಿಬದು ಬರಬಾರ್ದು, ಗಾಳಿ ಕೂಡ ಬರಬಾರ್ದು ಅನ್ನುವಂತಹ ಮಾನದಂಡಗಳಿದಾವೆ, ಅದನ್ನ ಹೆಂಗ್ ನಿರ್ವಹಿಸ್ತಾ ಇದ್ರೆ? ಕೆಲವು ಜಾಗದಲ್ಲಿ ಬೇಲಿಗಳನ್ನ ನಾವು ಮಾಡಿರ್ತೀವಿ, ಅಲ್ಲಿಂದ ಒಳಗಡೆ ನೀರು ಹರಿದು ಬರೋದಿಲ್ಲ. ಮತ್ತೆ ನೀರು ಹರಿದು ಹೋಗಕ್ಕೆ ಸ್ವಲ್ಪ ದಾರಿ ಬಿಡಿಸಿ ಒಳಗಡೆ ಬರದೇ ಇದ್ದಾಗೆ ಕೆಲವು ಜಾಗದಲ್ಲಿ ಮಾಡಬಹುದು. ಮತ್ತೆ ಬಫರ್ ಝೋನ್ ಅಂತ ಹೇಳಿ ನಾನು ಹೇಳಿದಂಗೆ ಆ ಜಾಗದ ಉತ್ಪನ್ನವನ್ನು ಬೇರೆದಿಟ್ಟು ಈ ಸಾವಯವ ಕೃಷಿ ಮಾರ್ಕೆಟ್ಗೆ ಕೊಡದಿದ್ದಾಗಿ ಮಾಡಬೇಕಾಗುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಈಗ ಎಲ್ಲಿ ನಿಮಗೆ ಮಾರುಕಟ್ಟೆ ಸಿಗ್ತಾ ಇದೆ, ಉತ್ತಮವಾದಂತಹ ಮಾರುಕಟ್ಟೆ ಸಿಗ್ತಾ ಇದೆಯಾ, ಹೇಗೆ? ಹೆಚ್ಚು ಕಡಿಮೆ 20-30% ಹೆಚ್ಚಿಗೆ ನಮಗೆ ಬೆಲೆ ಸಿಗ್ತಾ ಇದೆ. 2,000 ಪದಾರ್ಥಕ್ಕೆ ಹೆಚ್ಚು ಕಡಿಮೆ 2,500-3,000 ನಮಗೆ ಬೆಲೆ ಸಿಗುತ್ತೆ. ಸುಮಾರೆಲ್ಲ ಪದಾರ್ಥ ಫಲದ ಕೃಷಿಯವರಿಗೂ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಕಷ್ಟ ಹಾಕಿ ತಾವು ಏನು ತೋಟವನ್ನ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರೋ, ಇದರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಎಲ್ಲರಿಗಿಂತ ಮುಖ್ಯವಾಗಿ ಇದೇ ವಿಷಯ ಇರೋದು, ನಾವೇನಾದ್ರೂ ಕೆಲಸ ಮಾಡಿದ್ರೆ ನಮಗೆ ನೆಮ್ಮದಿ ಸಿಗ್ಬೇಕು. ಏನೋ ತುಂಬಾ ಇಕ್ಕಟ್ಟಲ್ಲಿ ಇದ್ದೀವಿ, ತುಂಬಾ ಕಷ್ಟದಲ್ಲಿ ಮಾಡ್ತಿದ್ವಿ ಹಾಗಂತ ಭಾವಿಸ್ಬಾರ್ದು. ಸಿಕ್ಕಾಪಟ್ಟೆ ನಾವು ಕೆಲಸಗಳು ಮಾಡಿ ಅಡ್ಪರಿಣಾಮ ಬಂತು, ಏನೋ ವಾತಾವರಣ ಬೆಲ್ದಾಯ್ತು, ಅದಾಯ್ತು ಇದಾಯ್ತು, ಅವೆಲ್ಲ ನಮ್ಗೆ ಜಾಸ್ತಿ ತಲೆಬಿಸಿ ಇರೋದಿಲ್ಲ. ಒಂದ್ಸತಿ ಮಳೆ ಇಲ್ಲ, ಫಸಲೇ ಆಗಿಲ್ಲ, ಮಳೆ ಹೆಚ್ಚಿಗೆ ಆಯ್ತು, ಎಲ್ಲ ಉದುರೋಯ್ತು, ಇಂಥ ಪರಿಸ್ಥಿತಿಗಳು ಸಾವಯವ ಕೃಷಿಯಲ್ಲಿ ಸಾಮಾನ್ಯವಾಗಿ ಅಷ್ಟು ಮಟ್ಟಕ್ಕೆ ಬರೋದಿಲ್ಲ. ತುಂಬಾ ಹೆಚ್ಚಿಗೆ ತೀರಾ ಫಸ್ಟ್ ಎಲ್ಲ ಹೋಗ್ಬಿಡ್ತು ಹಾಗೂ ಆಗೋದಿಲ್ಲ. ತೀರಾ ಹೆಚ್ಚಿಗೆ ಬಂಪರ್ ಆಯ್ತು, ಬರೋ ವರ್ಷ ಕ್ರಾಪ್ ಇಲ್ಲ, ಹಾಗೂ ಆಗೋದಿಲ್ಲ. ಒಂದು ಹಂತದಲ್ಲಿರುತ್ತೆ, ತೀರಾ ಖರ್ಚು ಜಾಸ್ತಿ ಏನ ಆಗದೆ ಒಳ್ಳೆ ಆದಾಯ ತಗೊಂಡು ನಾವು ಖುಷಿಯಿಂದ ಜೀವನ ಮಾಡಬಹುದು. ಅಬ್ದುಲ್ ರಜವಾನ್ ಅವರೇ, ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡಬೇಕು, ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ತಮ್ಮನ್ನ ಭೇಟಿಯನ್ನ ಮಾಡುವಂತದ್ದು ಅಥವಾ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಫೋನ್ ನಂಬರ್ 9845006103. ಇದು ಅಬ್ದುಲ್ ರಿಜ್ವಾನ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 9845006103. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 9845006103. ಒಳ್ಳೆದು ಅಬ್ದುಲ್ ರಿಜ್ವಾನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಕಾಫಿಯ ಕೃಷಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಇವತ್ತು ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ತೆ. ಇದುವರೆಗೆ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಸಕಲೇಶ್ಪುರ ತಾಲೂಕು ಕುಣಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಅಬ್ದುಲ್ ರಿಜ್ವಾನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿಮಲ್ ಸೂದನ್. से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ

ಅರಕಲಗೂಡು ವಿಮಾನಸೌಧನ. ನಾಳೆ ಮತ್ತೆ ಭೇಟಿಯಾಗೋಣ. ರೀತಾ ಬಂದವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳಿದ್ರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಬಿತ್ತರವಾಗಲಿರುವ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತ ಸಿಗ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾಗಿ, 6:51 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರ ಸಣ್ಣ ಕಥೆ ಅಶ್ವಿನಿ ಬಿತ್ತರವಾಗಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಎಸ್ಆರ್ ವಿಜಯಕುಮಾರ್, ವಿಮರ್ಶಕರು ಹಾಗೂ ಲೇಖಕರು. ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸ್ತುತಿ ನಿರ್ಮಲಾ ಸಿ ಎಲ್ಲಿದ್ದಾರೆ. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ಚಂದನ ಲೇಪ, ರಚನೆ ರೇವಣ ಸಜ್ಜಯ ರುದ್ರಸ್ವಾಮಿ ಮಾಡಿ, ನಿರ್ದೇಶನ ವಸುಂಧರಾ ಶ್ರೀಧರ್. 10:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗಳು. ನಾಳೆ ಬೆಳಗ್ಗೆ 6:05 ಚಿಂತನ, ಡಾಕ್ಟರ್ ಟಿಎನ್ ವಾಸುದೇವಮೂರ್ತಿ ಅವರಿಂದ. 6:20 ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದ ಆರ್ಸಿಎಚ್ನ ಹಿರಿಯ ಯೋಜನಾ ಅಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರು ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಸಂದರ್ಶನ ಬಿತ್ತರವಾಗಲಿದೆ. 7:45 ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ.